ಆಗಲು ಅವಕಾಶ ಇದೆ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಕಸ್ತೂರಿ ನಗರ ಪ್ರದೇಶದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಸ್ತೆಗಳು, ಪಾದಚಾರಿ ಮಾರ್ಗಗಳು, ಉದ್ಯಾನಗಳು ಸೇರಿದಂತೆ ಸಮಗ್ರ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಬೇಕೆಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ, ಸರ್ಕಾರದ ಗಮನ ಸೆಳೆದ ಪ್ರತಿಪಕ್ಷ ನಾಯಕರು. ಸದನದ ಗೌರವವನ್ನು ಎತ್ತಿ ಹಿಡಿಯುವುದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಕಸದ ಮಾಫಿಯಾ ನಿಯಂತ್ರಣಕ್ಕೆ ಬದ್ಧ, ಸದನದಲ್ಲಿ ಉಪಮುಖ್ಯಮಂತ್ರಿ ಭರವಸೆ. ರಾಜ್ಯದ ಚಂದ್ರಶೇಖರ ವೈಶಿಲ್ಪಿ ಆನಂದ್ ಬಾಬು ಮನೋಹರ್ಗೆ ರಾಷ್ಟೀಯ ಕರಕುಶಲ ಪ್ರಶಸ್ತಿ. ಎತ್ತಿನಹೊಳೆ ಯೋಜನೆ ಅನುಷ್ಠಾನಕ್ಕೆ ಕೊರಟಗೆರೆಯಲ್ಲಿ 151 ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ಶೀಘ್ರಗೊಳಿಸಲು ಜಿಲ್ಲಾಡಳಿತ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು. ಕಿಸಾನ್ವಾಣಿ ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಮೂಡಬಿದಿರೆಯ ದಿವಾಕರ ಜಯಶೆಟ್ಟಿ ಅವರ ಹೈನುಗಾರಿಕೆ ಅನುಭವ ಕುರಿತು ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಹೈನುಗಾರಿಕೆಯು ಕೃಷಿಯ ಅವಿಭಾಜ್ಯ ಅಂಗವಾಗಿದ್ದು ರೈತರ ಆದಾಯದ ಮೂಲವಾಗಿದೆ. ಇಂದು ಹಾಲಿನ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೈನುಗಾರಿಕೆಯು ಆರ್ಥಿಕ ವಲಯದಲ್ಲಿ ಮಹತ್ತರ ಸ್ಥಾನವನ್ನು ಪಡ್ಕೊಂಡಿದೆ. ಇಂತಹ ಹೈನುಗಾರಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವ ಮೂಡಬಿದಿರೆಯ ದಿವಾಕರ್ ಜೆ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮ್ಮ ಕೇಳುಗರಿಗಾಗಿ ಅವರ ಹೈನುಗಾರಿಕೆ ಅನುಭವವನ್ನು ಕೇಳಿ ನಾವೀಗ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಿಮಗೆ ಹೈನುಗಾರಿಕೆಯಲ್ಲಿ ಹೇಗೆ ಆಸಕ್ತಿ ಬೆಳೆಯಿತು? ಅಂದರೆ ಮೇಡಮ್, ನಾವು ಊರ ಕಡೆ ಇದ್ದಿರಲಿಲ್ಲ. ನಾವು ಔಟ್ಸೈಡಲ್ಲಿ ಹೋಟ್ಲು ಅದು ಇದು ಮಾಡ್ಕೊಂಡಿದ್ದವರು. ಊರಿಗೆ ಬಂದಾಗ ಅದೇ ಊರಲ್ಲಿ ಏನೋ ಊರಲ್ಲಿ ನಿಲ್ಲು ಅನ್ನೋ ಪ್ಲ್ಯಾನ್ ಮಾಡಿದಾಗ ಏನು ಮಾಡೋದು, ಊರಲ್ಲಿ ನಿಂತು ಏನು ಮಾಡೋದು ಅಂತೆಲ್ಲ ಕೆಲವ್ರ ಹತ್ರ ಕೇಳುವಾಗ ಅದು ಮಾಡೋ ಇದು ಮಾಡು ಅಂತ ಹೇಳಿದ್ರು. ಆದರೆ ನಮಗೇನಿಸ್ತು, ಊರ ಕಡೆ ಇದ್ದು ಮನೆ ಕಡೆನೇ ಏನಾದರೂ ಮಾಡಿದ್ರೆ ಹೆಂಗೆ ಅನ್ನೋ ಪ್ಲ್ಯಾನ್ ಬಂದಾಗ ಮನೆಯಲ್ಲಿ ದನಗಳಿದ್ವು, ಅದನ್ನು ನೋಡಿಕೊಂಡು ನಾವು ಇದನ್ನು ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಹೈನುಗಾರಿಕೆನ ಶುರು ಮಾಡಿರೋದು. ಆ ಥರ ಇಂಟ್ರೆಸ್ಟಲ್ಲಿ ಮಾಡಿರೋದು ನಾವು. ದೇವ್ರದಯ ದನ ಮಾಡಿದಾಗ ನಮ್ಗೆ ಲಾಸ್ ಇಲ್ಲ, ಇದುವರೆಗೆ ಆರಾಮದಲ್ಲಿದ್ದೀವಿ. ಎಷ್ಟು ವರ್ಷಗಳಿಂದ ಹೈನುಗಾರಿಕೆ? ನಾನೊಂದು 2.5 ವರ್ಷದಿಂದ ಹೈನುಗಾರಿಕೆನ ಮಾಡ್ತಾ ಇದ್ದೀನಿ. ಯಾವ ಜಾತಿ ಹಸುಗಳನ್ನೆಲ್ಲ ಬೆಳೆಸ್ತಾ? ನನ್ನ ಹತ್ರ ಇವಾಗ ಎಚ್ಎಫು, ಜೆರ್ಸಿ, ಸಾಯಿವಾಲ್ ಕ್ರಾಸ್ ಅನ್ನೋ ದನಗಳಿದೆ. ಸಾಯಿವಾಲ್ ಕ್ರಾಸ್ ಒಂದಿರೋದು ಮತ್ತು ಜೆರ್ಸಿ ಮತ್ತು ಎಚ್ಎಫ್ ಆಗಿ ಜಾಸ್ತಿ ಇರೋದು. ಯಾವ ಕಾರಣಕ್ಕಾಗಿ ನೀವು ಈಗ ಎಚ್ಎಫ್ ಜೆರ್ಸಿಯನ್ನೆಲ್ಲ ಆಯ್ಕೆ ಮಾಡ್ಕೊಂಡಿ? ಹಾಲಿನ ಇಳುವರಿ ಜಾಸ್ತಿ ಎಚ್ಎಫ್ ಅಲ್ಲಿ ಇರೋದು. ಜೆರ್ಸಿಯಲ್ಲಿ ಹಾಲಿನ ಇಳುವರಿ ಕಡಿಮೆ, ಆದರೆ ಫ್ಯಾಟ್ ಡಿಗ್ರಿ ಇದು ಬರೋದು ಜೆರ್ಸಿಯಲ್ಲಿ. ಆ ಇದನ್ನ ಹೊಂದಾಣಿಕೆ ಮಾಡೋಕ್ಕೋಸ್ಕರ ಎಚ್ಎಫ್ ಮಿಡ್ಲಲ್ಲಿ ಜೆರ್ಸಿನ ಸಾಕೋದು. ಮೊದಲಿಗೆ ನೀವು ಪ್ರಾರಂಭ ಮಾಡುವಾಗ ಎಷ್ಟು ಹಸುಗಳಿದ್ವು? ಮೊದಲಿಗೆ ನಂತರ ಸ್ಟಾರ್ಟಿಂಗ್ ಮಾಡುವಾಗ ನಾನು 2 ಹಸುಗಳಿಂದ ಸ್ಟಾರ್ಟ್ ಮಾಡಿರೋದು. ಅದು ಎಲ್ಲಿಂದ ನೀವು ತಂದಿದ್ದು? ನಾನು 2 ಹಸುಗಳನ್ನು ತಂದಿರೋದು, 1 ಹಸು ತುಮಕೂರಿಂದ ತಗೊಂಡ್ಬಂದಿರೋದು, 1 ಇಲ್ಲೇ ಲೋಕಲ್ ಆಗಿ ತಗೊಂಡಿದ್ದೆ, 2 ಹಸುನ ಸ್ಟಾರ್ಟ್ ಮಾಡಿರೋದು ನಾನು. ಆಮೇಲೆ ಹೇಗೆ ನಿಮ್ಮಲ್ಲೇ ಬೆಳೀತಾ? ಇಲ್ಲ, ಆಮೇಲೆ ನಾನು ಈಗ ಮೊದಲಿಗೆ ಎಚ್ಎಫ್ ಹಸುಗಳನ್ನು ಹೊರಗಡೆ ತಂದಿರೋದು, ಆ ನಂತರ ಜೆರ್ಸಿನೂ ಹೊರಗಡೆ ತಂದೆ. ತಂದ್ರೆ ಎಚ್ಎಫ್ ಫಸ್ಟಿಗೆ ನಾನು ತಂದಿರೋದು ಜೆರ್ಸಿ, ಅದು ತುಮಕೂರಿಂದ ತಗೊಂಡ್ಬಂದಿರೋದು. ಸೆಕೆಂಡ್ ಒಂದು ಜೆರ್ಸಿನೇ ಊರ ಕಡೆನೇ ತಗೊಂಡೆ, ಮತ್ತೆ ಎಚ್ಎಫ್ ಒಂದು ನಮ್ಮ ಊರ ಕಡೆ ಸಿದ್ದಗಟ್ಟೆ ಅನ್ನೋ ಪ್ಲೇಸ್ ಇಂದ ತಗೊಂಡ್ಬಂದೆ. ಹೀಗೆ ಅಲ್ಲಿಂದ ಇಲ್ಲಿಂದ ಊರ ಕಡೆಯಿಂದನೇ ಹೆಚ್ಚಾಗಿ ತಗೊಂಬರೋಕೆ ನೋಡಿದೆ. ಮತ್ತೆ ಈ ಡೈರಿಯವರು ಕಾನ್ಸೆಪ್ಟ್ ಮಾಡಿದ್ರು, ನಿಮಗೆ ದನಗಳನ್ನ ಅವ್ರು ಔಟ್ಸೈಡ್ ಇಂದ ತರೋದಾದ್ರೆ ನಾವು ಬಾಡಿಗೆನ ಕೊಡ್ತೀವಿ ಅಂತೇಳಿ, ವೆಹಿಕಲ್ ಚಾರ್ಜ್ ಏನಿದೆಯೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅದನ್ನ ನಾವು KMF ಕಡೆಯಿಂದ ಕೊಡ್ತೀವಿ ಅಂತ ಇದು ಮಾಡಿದ್ರು. ಅವಾಗ ನಾವು ಔಟ್ಸೈಡ್ ಇಂದ ದನ ನೋಡಕ್ ಶುರು ಮಾಡಿದ್ವಿ. ಇಲ್ಲಿ ಸಿಗೋ ದನಕ್ಕಿಂತ ಅಲ್ಲಿ ರೇಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಆದ್ರೆ ದನ ಒಳ್ಳೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೋದ್ವಿ. ಅಲ್ಲಿ ನೀವು ಹೋದಾಗ ದನಗಳ ಆಯ್ಕೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ದನಗಳ ಆಯ್ಕೆ ಅಂದ್ರೆ ಮೇಡಮ್, ನಾವು ಈಗ ತಗೊಳ್ಳುವಾಗ ಫಸ್ಟ್ ಸುರಿದು ಹೊರಗಡೆಯಿಂದ ತಗೊಂಬರೋ ಡೌಟ್ ನಾವು ಕಡಿಮೆ, ಯಾಕಂದ್ರೆ ಅದು ಹಾಲಿನ ಇಳುವರಿ ಇದ್ದು ಯಾವ ಇದು ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಎರಡನೇ ಸೂಲು ಮೂರನೇ ಸೂಲು ದನ ತರ್ತೀವಿ ನಾವು. ಈಗ ಮೊದಲಿಗೆ ನೀವು ದನದ ಕೊಟ್ಟಿಗೆ ಎಲ್ಲ ತಯಾರು ಮಾಡುವಾಗ ಯಾವ ರೀತಿ ಮಾಡ್ಕೊಂಡ್ರಿ? ದನದ ಕೊಟ್ಟಿಗೆ ಅಂದ್ರೆ ಮೇಡಮ್, ನಮ್ದು ಮೊದಲಿದ್ದಿರೋದು ಫುಲ್ ಗೋಡೆ ಬಂದು ನಾಲ್ಕು ಸುತ್ತ ಗೋಡೆ ಬಂದು ಪ್ಯಾಕ್ ಗೋಡೆ ಆಗಿರೋ ಹಟ್ಟಿ ಇದ್ದದ್ದು. ಅದನ್ನೀಗ ನಾವೇನ್ ಮಾಡಿದ್ವಿ, ದನಗಳಿಗೆ ಗಾಳಿ ಆಡಬೇಕು. ಅದಕ್ಕೋಸ್ಕರ ಹಟ್ಟಿನ ಒಂದು ಫೌಂಡೇಶನ್ ಇಂದ ಒಂದು 4 ಫೀಟ್ ಹೈಟ್ ದನಗಳ ಏನ್ ಲೆವೆಲ್ ಇದೆಯೋ ಆ ಲೆವೆಲ್ಗೆ ಹಟ್ಟಿ ಗೋಡೆ ಕಟ್ಟೋ ಸುತ್ತ. ಆ ನಂತರ ಸುತ್ತ ಫುಲ್ ನೆಟ್ ಅಥವಾ ಕಬ್ಬಣದ ಇದನ್ನ, ನಾನೀಗ ಪ್ರೆಸೆಂಟ್ ನಾನ್ ಮಾಡಿರೋದು ನೆಟ್ ಹಾಕಿರೋದು, ಅಂದ್ರೆ ಗಾಳಿ ಎಲ್ಲ ಆ ಕಡೆ ಈ ಕಡೆ ಹಾರಾಡುತ್ತೆ, ಈ ಸೊಳ್ಳೆ ಇದೆಲ್ಲ ಬರಬಾರ್ದು ಅನ್ನೋ ಕಾರಣಕ್ಕೆ ಇದು ಮಾಡಿದ್ರು. ಮತ್ತೆ ಓಪನ್ ಆಗಿರುತ್ತೆ. ಅಂದ್ರೆ ಈಗ ಮಳೆಗಾಲದಲ್ಲಿ ಆಗುವಾಗ, ಮಳೆಗಾಲದಲ್ಲಿ ನಮ್ದು ಸೀಟ್ ಇದೆಯಲ್ಲ ಮ್ಯಾಮ್, ಅದು ನಿಮ್ಮ ಗೋಡೆಗಿಂತ ಸಿಕ್ಕಾಪಟ್ಟೆ ಹೊರಗಿರುತ್ತೆ, ಇದನ್ನ ಹರಳನ್ನ ಬೀಳಲ್ಲ ಒಳಗೆ. ಈಗ ನಿಮಗೆ ಕೊಟ್ಟಿಗೆಲ್ಲ ಮಾಡುವಾಗ ಏನಾದರೂ ಸೌಲಭ್ಯ ಏನಾದರೂ ದೊರಕಿ? ಕೊಟ್ಟಿಗೆ ಮಾಡೋಕೆ ನಮ್ಗೆ ಹಾಕಿದ್ವಿ ಪಂಚಾಯತಲ್ಲಿ, ಆದ್ರೆ ಅದು ಸಿಕ್ಕಿಲ್ಲ, ಅದು ಲೇಟ್ ಆಗತ್ತೆ. ಮತ್ತೆ ಮಿಷಿನರಿಗೆ ಇದಕ್ಕೆಲ್ಲ ನಮ್ KMF ಕಡೆಯಿಂದ ಇದು ಸಿಗುತ್ತೆ. ಈಗ ಉತ್ತಮ ಗುಣಮಟ್ಟದ ಹಾಲಿನ ಇಳುವರಿಗೆ ಉತ್ತಮ ಪೌಷ್ಟಿಕ ಆಹಾರ ಒದಗಿಸಬೇಕು. ಈಗ ನೀವು ಇದನ್ನ ಯಾವ ರೀತಿ ನಿಭಾಯಿಸ್ತೀರಿ? ಈಗ ನಾನು ಇದಕ್ಕೆ ಇದು ಮಾಡ್ತಿರೋದು, ನಾನು KMF ಫೀಡ್ ಆಗ್ತಾ ಇದ್ದೀನಿ ಒಂದು, ನಂತರ ಹಸಿ ಹುಲ್ಲು, ನಮ್ಮ ಊರ ಕಡೆ ತೋಟದ ಹುಲ್ಲನ್ನ ಹಸಿ ಹುಲ್ಲನ್ನ ಹಾಕ್ತೀನಿ, ನಂತರ ಈ ನಂದಿನಿ ಹುಲ್ಲು ಬರುತ್ತೆ ನೆಡ ಹುಲ್ಲು, ಅದನ್ನು ನೆಟ್ಟಿರೋದನ್ನ ಕಟ್ ಮಾಡಿ ಹಾಕ್ತೀನಿ ಸ್ವಲ್ಪ. ಆನಂತರ ಪರ್ ಡೇ 10 kg ಸೈಲೇಜ್ ಹಾಕ್ತೀನಿ. ಹಸಿರು ಮೇವು ಅಂದ್ರೆ ಹುಲ್ಲು ನೀವು ಬೆಳೆಸ್ತೀರಾ? ಬೆಳೆಸ್ತೀವಿ. ಅಥವಾ ಹೊರಗಿಂದ ತರೋದು? ಬೆಳೆಸೋದು, ಮನೆಯಿಂದ ಬೆಳೆಸೋದು. ಸೈಲೇಜ್ ಅಷ್ಟೇ ಹೊರಗಡೆ ಅಂತ. ಸೈಲೇಜ್ ಪ್ರಮಾಣ ಅಂದ್ರೆ ಅದ್ರ ಯಾವ ರೀತಿಯಲ್ಲ ಇರುತ್ತೆ? ಸೈಲೇಜ್ ಅಂದ್ರೆ ನಾನು ಒಂದ್ ದನಕ್ಕೆ 10 kg ಹಾಕ್ತೀನಿ ಒಂದ್ ಟೈಮ್, ದಿನಕ್ಕೆ ಒಂದೇ ಟೈಮ್ ಹಾಕೋದು 10 kg ಅಷ್ಟೇ. ಅದು KMF ಕಡೆಯಿಂದ ಕೊಡ್ತಾರೆ? KMF ಕಡೆಯಿಂದನೂ ಬರುತ್ತೆ, KMF ಕಡೆಯಿಂದ ಬರುತ್ತೆ. ಅದು ಅವ್ರದ್ದು ಲೋಡ್ ನಾವ್ ಯಾವಾಗ ಆರ್ಡರ್ ಮಾಡ್ತೀವೋ ಅವಾಗ ಬರುತ್ತೆ. ಇಲ್ಲಿ ನಮ್ಗೆ ಲೋಕಲ್ ಸಿಗುತ್ತೆ, ಅವ್ರು ಯಾವಾಗ ಇವತ್ತು ಖಾಲಿ ಆದ್ರೆ ಇವತ್ತೇ ಫೋನ್ ಮಾಡಿದ್ರು ತಂದು ಕೊಡ್ತಾರೆ. ಈಗ ಸೈಲೇಜ್ ಅಲ್ಲಿ ಏನೆಲ್ಲ ಇರುತ್ತೆ? ಸೈಲೇಜ್ ಅಂದ್ರೆ ಅದು ಜೋಳದ ಕಡ್ಡಿ ಮೇಡಮ್, ಅದನ್ನ ಇದು ಹಸಿ ಜೋಳನ ಇದ್ ಮಾಡಿ ಪುಡಿ ಮಾಡಿ ಅದಕ್ಕೆ ಉಪ್ಪು ಮಿನರಲ್ ಮಿಕ್ಸರ್ ಆನಂತರ ಬೆಲ್ಲದ ನೀರು ಎಲ್ಲ ಮಿಕ್ಸ್ ಮಾಡಿ ಕಟ್ ಮಾಡಿ ಅದ್ ಕಟ್ ಕೊಡ್ತಾರೆ. ಅದ್ ನಿಮಗೆ ಅದರಲ್ಲಿ ಹಾಲಿನ ಇಳುವರಿ ಒಳ್ಳೇದಿರುತ್ತೆ ಅದನ್ನ ಹಾಕಿದ್ರೆ. ಈಗ ನೀವು ನಿಮ್ಮ ಜಾಗದಲ್ಲಿ ಬೆಳೆಸುವಂತ ಹುಲ್ಲು ಯಾವುದು ಅಂದ್ರೆ? ನಂದಿನಿ ಹುಲ್ಲು ಮೇಡಮ್, ಅದು ಕಟಿಂಗ್ ಮಾಡಿ ಹಾಕೋದು. ಅಂದ್ರೆ ಯಾವ ರೀತಿಯದು ಅಂದ್ರೆ ಹೈಬ್ರಿಡ್ ತಳಿ? ಹೈಬ್ರಿಡ್ ಅಂದ್ರೆ ನೇಪಿರಿಯರ್ ಬರುತ್ತೆ, ಅದ್ ನಮ್ಗೆ ಸಿಕ್ಕಿಲ್ಲ ಇವಾಗ, KMF ಕಡೆಯಿಂದ ಕೊಡ್ತೀನಿ ಅಂತ ಹೇಳಿದ್ರೆ. ನಂದಿನಿ ಹುಲ್ಲು ನಂದಿನಿರಲ್ಲ, ಅದು ಅದು ಎಲ್ಲಿಂದ? ನಂದಿನಿ ಅವರ ಇಲ್ಲ, ಅದು ಇಲ್ಲೇ ನಮ್ ಲೋಕಲ್ ಇರುತ್ತಲ್ಲ ಅವ್ರ ತಗೊಂಬಂದು ನಾವು ನೆಟ್ಟಿರೋದು. ನಂದಿನಿ ಹುಲ್ಲು ಮತ್ತೆ ನೇಪಿಯರ್ ಹುಲ್ಲಿಗೆ ಅದಕ್ಕೆ ವ್ಯತ್ಯಾಸಗಳೇನು? ನಂದಿನಿ ಹುಲ್ಲು ಅಂದ್ರೆ ಮೇಡಮ್ ನಮ್ಗೆ ಅದು ಸಿಂಗಲ್ ಆಗಿ ಸ್ವಲ್ಪ ಸ್ವಲ್ಪ ಊರ್ ಕಡೆ ನೆಟ್ಕೊಂಡು ಬಂದಿರೋ ಹುಲ್ಲು. ಅದು ಈ ನೇಪಿಯರ್ ಒಂದ್ ಸ್ವಲ್ಪ ಹೈಬ್ರಿಡ್, ಅದು ನಿಮ್ಗೆ ಒಂದ್ ತುದಿ ನೆಟ್ರೆ ಅದರಲ್ಲಿ ನಿಮ್ಗೆ ಚಿಗುರು ಹಿಡಿಯುತ್ತೆ, ಸಿಕ್ಕಾಪಟ್ಟೆ ಚಿಗುರು ಹಿಡಿಯುತ್ತೆ. ಮತ್ತೆ ಈ ತರ ಇದ್ರ ತರ ಹುಲ್ ಬರೋದಿಲ್ಲ, ಅದರಲ್ಲಿ ಏನೋ ಪೌಷ್ಟಿಕಾಂಶ ಜಾಸ್ತಿ ಇದೆ ಅಂತಾರೆ, ಬಟ್ ಅದು ನಾವು ಚೆಕ್ ಮಾಡಿಲ್ಲ ಇದುವರೆಗೆ, ಇನ್ನಷ್ಟೇ ಮಾಡ್ಬೇಕಷ್ಟೇ ಅದು. ಈಗ ಅದು ನೀವು ಹುಲ್ಲು ನೆಡುವಾಗ ಅದು ಅಂದ್ರೆ ಬೀಜಗಳನ್ನು ನೆಡುವಂತದ್ದಲ್ಲ, ಹುಲ್ಲಿನ ಹುಲ್ಲಿನ ಕಡ್ಡಿ ಮೇಡಮ್, ಬೀಜ ಅಲ್ಲ ಹುಲ್ಲಿನ ಕಡ್ಡಿ. ಹುಲ್ಲಿನ ಕಡ್ಡಿಯನ್ನು ತಂದು ನೆಟ್ಟಿದ್ರೆ ಎಷ್ಟು ಜಾಗದಲ್ಲಿ ಮಾಡಿದಿರಿ? ನಾನೊಂದು 80 cm ಜಾಗದಲ್ಲಿ ನೆಟ್ಟಿದ್ದೀನಿ. ಈಗ ಸದನ ತೋಟದ ಮಧ್ಯೆ ಬೇರೆ ಇದೆ, ಪ್ಲೇನ್ ಜಾಗದಲ್ಲಿ ಒಂದು 80 cm ಬಂದು ನೆಟ್ಟಿದ್ದೀನಿ. ತೋಟದ ಸೈಡ್ ಅಲ್ಲಿ ನೆಡ್ತೀರಾ? ತೋಟದ ಮಧ್ಯೆ ಅಡಿಕೆ ಮರ ಸಣ್ಣ ಸಸಿ ಇರುವಾಗ ಅದ್ರ ಮಧ್ಯೆ ನೆಟ್ಟರೆ ನಿಮ್ಗೆ ಒಂದ್ ಕಡೆ ಅಡಿಕೆ ಮರಕ್ಕೂ ನೆರಳಿಗೂ ಆಗತ್ತೆ, ಒಂದ್ ಕಡೆ ಹುಲ್ಲುನು ಬೆಳೆಯುತ್ತೆ. ಈಗ ನೀರಾವರಿ ಅಂದ್ರೆ ತೋಟದಲ್ಲಿ ಆಗುವಾಗ ತೋಟಕ್ಕೆ ತೋಟಕ್ಕೆ ಬಿಡೋ ನೀರಲ್ಲೇ ಇದು ಹೋಗುತ್ತೆ. ಈಗ ಬೇರೆ ಜಾಗದಲ್ಲಿ ಮಾಡುವಾಗ ಅದಕ್ಕೆ ನೀರಾವರಿ ಎಲ್ಲ ಯಾವ ರೀತಿ? ಸಪರೇಟ್ ಆಗಿ ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ತೀವಿ ಮೇಡಮ್, ಡ್ರಿಪ್ಪರ್ ಸಿಸ್ಟಮ್ ಮಾಡ್ತೀವಿ. ದಿನಕ್ಕೆ 2 ಬಾರಿ? ದಿನಕ್ಕೆ 1 ಬಾರಿ, ಅದಕ್ಕೆ ಜಾಸ್ತಿ ಏನು ನೀರು ಬೇಕಾಗಲ್ಲ. ಅಂದ್ರೆ ನಮ್ಮ ಊರ್ ಕಡೆ ಈಗ ವೆದರ್ ಸ್ವಲ್ಪ ಕೂಲ್ ಇದೆ, ಬೇಸಿಗೆಯಲ್ಲಿ ಆದ್ರೆ ಜಾಸ್ತಿ ಸ್ವಲ್ಪ ಜಾಸ್ತಿ. ಈಗ ಒಮ್ಮೆ ನೆಟ್ಟ ಮೇಲೆ ಅದು ಈಗ ಅದನ್ನು ಕಟಾವು ಮಾಡ್ಲಿಕ್ಕೆ ಎಷ್ಟು? 30 days ಅಲ್ಲಿ ಒಂದ್ಸಲ ಕಟಿಂಗ್ ಮಾಡ್ತೀವಿ ಮ್ಯಾಮ್, ಆ ನಂತರ ಒಂದ್ 15 days ಅಷ್ಟೇ ಬರ್ತಾನೆ ಇರುತ್ತೆ. ಅಂದ್ರೆ ಎಷ್ಟು ಅಂದ್ರೆ ಅದನ್ನ ಎಳೆದನ್ನ ಹಾಕಿದ್ರೆ ನಿಮ್ ದನಗಳಿಗೆ ಹೊಟ್ಟೆ ಅಷ್ಟೇ ತುಂಬುತ್ತೆ, ಅದರಲ್ಲಿ ಏನು ಅಂಶ ಸಿಗಲ್ಲ. ಬೆಳೆದ ಮೇಲೆ ಬೆಳೆದ ಅಂಶ ಅಂದ್ರೆ ಬೆಳೆದ ನಂತರ ಅದು ದಂಟ್ ಬರುತ್ತೆ, ಆ ದಂಟ್ನ ನಾವು ಮಿಷಿನಲ್ಲಿ ಚಾಪ್ ಕಟರ್ ಮಾಡಿ ಚಪ್ ಮಾಡಿ ಹಾಕಿದ್ರೆ ಅದ್ರಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ, ಹಾಲಿನ ಇಳುವರಿ ಸ್ವಲ್ಪ ಜಾಸ್ತಿ. ಈಗ ನೀವು ಒಮ್ಮೆಗೆ ಕಟಾವು ಮಾಡ್ತೀರಲ್ಲ, ಆವಾಗ ಮತ್ತೆ ಉಳಿದ ಟೈಮಿಗೆ ನೀವು ಏನ್ ಮಾಡ್ತೀರಿ ಅಂದ್ರೆ ಅದು ಬೆಳೆದಾಗ್ಬೇಕಲ್ಲ. ಅಂದ್ರೆ ಈಗ ನಾವು ಒಂದ್ ಕಡೆಯಿಂದ ಕಡ್ಕೊಂಡು ಹೋದ್ರೆ ನಾವು ದಿನ ಅದನ್ನ ಹಾಕಲ್ಲ, ಈ ತೋಟದ ಹುಲ್ಲು ತೋಟದಲ್ಲಿ ಹುಲ್ಲು ಇರು ನಾರ್ಮಲ್ ಹುಲ್ಲು, ಆನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ, ಒಂದನ್ನೇ ದಿನಕ್ಕೆ ಹಾಕೋದಿಲ್ಲ, ಎಲ್ಲವನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋದು. ಅದು ಈಗ ನೀವು ನೆಟ್ಟಿರ್ತಿರಲ್ಲ, ಅದು ಎಷ್ಟು ಸಮಯದವರೆಗೆ ನೀವು ಅದನ್ನು ಕಟಾವು ಮಾಡಿಕೊಂಡು ಬೆಳಿಬಹುದು? ಹೊಸದಾಗಿ ನೀವು ಪುನಃ ಮಾಡ್ಬೇಕಿದ್ರೆ ಗಿಡ ಅಂದ್ರೆ ಒಂದು 2 ವರ್ಷ ತನಕ ನೀವು ಕಡಿತಾ ಇರ್ಬೋದು, ಬರ್ತಾ ಇದ್ದಂಗೆ ಕಡಿತಾ ಇರ್ಬೇಕು. ಬುಡದಿಂದ ಕಡಿದ್ರೆ ಅದಲ್ಲೇ ಚಿಗುರು ಹೊಡಿತಾನೆ ಇರ್ತದೆ. ನಂತರ ನಿಮ್ಗೆ ಅದು ಫುಲ್ ಒಂಥರ ಗುಡ್ಡೆ ತರ ಬೆಳೆದಾಗ ಅದನ್ನ ಕಿತ್ ತೆಗಿಬೇಕಾಗತ್ತೆ, ಇಲ್ಲಾಂದ್ರೆ ತೋಟದ ಮಧ್ಯ ಬರುತ್ತೆ. ಸಪರೇಟ್ ಜಾಗದಲ್ಲಿ ನೆಟ್ಟರು ಅದು ನಿಮ್ಗೆ ಫುಲ್ ಹರಡ್ಕೊಂಡು ಬಿರುತ್ತೆ. ಈಗ ಪಶು ಆಹಾರ ಕ್ರಮಕ್ಕೆ ಬಂದ್ರೆ, ಈಗ ಒಣಮೇವು ಮತ್ತು ಹಸಿರು ಮೇವು ಅದು ಯಾವ ರೀತಿ ಕೊಡುವಂಥದ್ದು, ಎಷ್ಟು ಕೊಡುವಂಥದ್ದು ನೀವು ನಿಮ್ಮ ಒಣಮೇವು ಹಸಿ ಮೇವು? ಈಗ ಎಲ್ಲರೂ ನಾರ್ಮಲ್ ಆಗಿ ಎಲ್ಲರೂ 30 ಕೆಜಿ ದನಗಳಿಗೆ ಫುಡ್ ಕೊಡಬೇಕು ಅಂತಾರೆ. 30 ಕೆಜಿಯಲ್ಲಿ ಮೇಂಟೈನ್ ಆಗಲ್ಲ ಮೇಡಮ್, ಸಾಕಾಗಲ್ಲ. ಯಾಕಂದ್ರೆ 400-500 ಕೆಜಿ ದನಗಳಿಗೆ 30 ಕೆಜಿ ಫುಡ್ ಅಂದ್ರೆ ಎಷ್ಟು ಸಾಕಾಗತ್ತೆ? ಅದಕ್ಕೆ ನನ್ನ ಪ್ರಕಾರ ನಾನೀಗ ಒಂದು 40-45 ಕೆಜಿ ತನಕ ಕೊಡ್ತೀನಿ. ಅಂದ್ರೆ ನಾನು 3 ಟೈಮ್ ಕೊಡ್ತೀನಿ. ಬೆಳಿಗ್ಗೆ ಹಾಲು ಕರೆಯೋ ಟೈಮಲ್ಲಿ ಹಿಂಡಿ ಇಟ್ಟು, ಆನಂತರ ಅದಕ್ಕೆ ನೀರು ಕೊಟ್ಟು, ಆನಂತರ ಹೊರ ಕಟ್ತೀನಿ, ಮೇಯಕ್ಕೆ ಬಿಡ್ತೀನಿ. ಮೇಯಕ್ಕೆ ಕಟ್ಟೋದು, ಬಿಡೋದಲ್ಲ, ಕಟ್ಟಾಕೋದು ಹೊರಗಡೆ ತಗೊಂಡೋಗಿ. ಆನಂತರ ಮಧ್ಯಾಹ್ನ ತಗೊಂಬಂದ ಕೂಡಲೇ ಹಟ್ಟಿ ತಗೊಂಬಂದು ದನಗಳನ್ನ ತೊಳೆದು, ಆನಂತರ ಅದಕ್ಕೆ ಹುಲ್ಲು ಹಾಕ್ತೀನಿ, ನೀರು ಹುಲ್ಲು ಇಟ್ಬಿಡ್ತೀನಿ. ಆನಂತರ 4 ಗಂಟೆಗೆ ಹಾಲು ಕರೆಯುವಾಗ ಮತ್ತೆ ಹಿಂಡಿ ಇಟ್ಟು ಹಾಲು ಕರಿತೀವಿ. ಹಾಲು ಕರೆದಾದ ನಂತರ ಮತ್ತೆ ತಿಂಡಿ ಹಾಕ್ತೀವಿ. ತಿಂಡಿ ಹಾಕಿ ನಂತರ ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ನೀರು ಕೊಟ್ಟು, ಆನಂತರ ಮತ್ತೆ ಹುಲ್ಲು ಸೈಲೇಜಿ ಅದನ್ನ ಯಾವ್ದನ್ನು ಒಂದು ಹಾಕ್ಬಿಡ್ತೀನಿ. ಈಗ ನಾನು 3 ಟೈಮ್ ಕೊಡ್ತೀನಿ ದಿನಕ್ಕೆ. ಈಗ ಪಶುಗಳಿಗೆ ಸಾಮಾನ್ಯವಾಗಿ ಕಾಯಿಲೆಗಳು ಬರುವಂತದ್ದು, ನಿಮ್ಮಲ್ಲಿ ಯಾವ ಯಾವ ಕಾಯಿಲೆಗಳು ಬರ್ತದೆ ನಿರ್ವಹಣೆ ಮಾಡಿ? ಹಸುಗಳಿಗೆ ನಿಜವಾಗಿ ಈಗ ಪ್ರೆಸೆಂಟ್ ಬರೋದಂದ್ರೆ ಕೆಚ್ಚಲು ಬಾವು, ಲೂಸ್ ಮೋಷನ್ ದನಗಳಿಗೆ, ನಂತರ ಜ್ವರ ನಾರ್ಮಲ್ ಆಗಿ ಬರುವಂಥದ್ದು. ಈಗ ಜ್ವರ ಬಂದಾಗ ನಾವೇನು ಮಾಡ್ತೀವಿ, ಫ್ರಾಕ್ಸಿವೇಟ್ ಟ್ಯಾಬ್ಲೆಟ್ ಒಂದು ಹಾಕಿ ನಂತರ ಇದು ಮಾಡಿ ಇದಾಗುತ್ತೆ. ಈ ಕೆಚ್ಚಲು ಬಾವು ಈ ಎಷ್ಟಾಗಿ ಬರೋದು, ಕೆಚ್ಚಲು ಬಾವು ಕೆಚ್ಚಲು ಬಾವು ನಾವೇನು ಮಾಡ್ತೀವಿ ಅಂದರೆ, ಈ ಕೆಲವರು ಇಂಜೆಕ್ಷನ್ ಎಲ್ಲ ಹಾಕಿಸ್ತಾರೆ. ಇಂಜೆಕ್ಷನ್ ಹಾಕಿದ್ರೆ ನಿಮ್ಗೆ ಹಾಲಿನ ಇಳುವರಿ ಕಡಿಮೆ ಆಗಿಬಿಡುತ್ತೆ. ಅವಾಗ ನಾವೇನು ಮಾಡ್ತೀವಿ, ನಾವು ಊರ ಕಡೆಯಿಂದಾಗಿ ಅರಸಿನ ಮತ್ತು ಲಿಂಬೆ ಹಣ್ಣನ್ನ ಹಿಂಡಿ ಮಿಕ್ಸ್ ಮಾಡಿ ಅದ್ರ ಬೀಜ ತೆಗೆದು ಅರಸಿನ ಮತ್ತು ಇದನ್ನು ಮಿಕ್ಸ್ ಮಾಡಿ ಕೆಚ್ಚಲಿಗೆ ಫುಲ್ ಕೆಚ್ಚಲಿಗೆ ಹಾಲಿನ ನರಕ್ಕೆಲ್ಲ ಹಿಂಡಿದ್ರೆ ಅದು ನಿಮಗೆ ಕರಗುತ್ತೆ, ಕರಗ್ಬಿಟ್ಟು ಕ್ಲೀನಾಗಿ ಬರುತ್ತೆ. ಮತ್ತು ಟೈಲೆಕ್ಸ್ ಅನ್ನೋ ಒಂದು ಟ್ಯೂಬ್ ಬರುತ್ತೆ, ಅದನ್ನು ನೀವು ಕೆಚ್ಚಲಿಗೆ ಏನು ಹಾಲು ಗಟ್ಟಿಯಾಗಿದೆ ಕೆಚ್ಚಲಿದ ಹಾಲು ಒಂದ್ಸಲ ಕ್ಲೀನಾಗಿ ಕರೆದ್ಬಿಟ್ಟು, ಆನಂತರ ಇದನ್ನು ಅದಕ್ಕೆ ಒಳಗಿಂದ ಪ್ರೆಸ್ ಮಾಡಿ ಫುಲ್ ಒಳಗೆ ಕೆಚ್ಚಲ ಒಳಗೆ ತೊಟ್ಟೊಳಗೆ ಇದು ಮಾಡಿದ್ರೆ ಅದು ನಿಮಗೆ ಮರುದಿನ ಬೆಳಿಗ್ಗೆ ಅದು ಕ್ಲೀನ್ ಆಗುತ್ತೆ. ಆ ಥರ ಮಾಡ್ತೀವಿ ನಾವು. ನಂತರ ಲೂಸ್ ಮೋಷನ್, ಲೂಸ್ ಮೋಷನ್ ದನಗಳಿಗೆ ಈ ಫುಡ್ ಡಿಫರೆನ್ಸ್ ಆದಾಗ ಮಾಮೂಲಿ ಬಂದೇ ಬರುತ್ತೆ, ಅದಕ್ಕೆ ಟ್ಯಾಬ್ಲೆಟು ಸಿಗುತ್ತೆ. ಅದಕ್ಕಿಂತ ಬೆಟರ್ ನಮ್ಮ ಊರ ಕಡೆ ಈ ಬನ್ ಸಿಗುತ್ತೆ ಮೇಡಮ್, ಆ ಬನ್ ಅನ್ನು ಒಂದು 2 ಟೈಮ್ ತಿನ್ಸ್ಬಿಟ್ರೆ ಲೂಸ್ ಮೋಷನ್ ಸ್ಟಾಪ್ ಆಗ್ಬಿಡ್. ಬನ್ ಅಂದ್ರೆ ನಾವು ತಿನ್ನೋ ಬನ್, ಅದನ್ನ ದನಗಳು ತಿನ್ನಿಸಿದ್ರೆ ಅದು ಕೆಲವು ದನಗಳು ಹಿಂಗೆ ತಿಂತವೆ, ಕೆಲವು ತಿನ್ನೋದಿಲ್ಲ. ಅದನ್ನ ನೀವು ಪುಂಡಿಯೊಳಗೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಅದು ತಿನ್ಬಿಡ್ತಾವೆ, ಸಲೀಸಾಗಿ ತಿಂತವೆ. ಅದರಲ್ಲಿ ನಿಮ್ಗೆ 2 ಟೈಮಲ್ಲಿ ಹಾಕಿದ್ರೆ ಲೂಸ್ ಮೋಷನ್ ಇಲ್ಲತ್ತೆ. ಹೌದಾ? ಅಂದ್ರೆ ಎಷ್ಟು ಪ್ರಮಾಣ ಕೊಡ್ಬೇಕು? ಒಂದ್ 2 ಬನ್ ಹಾಕಿದ್ರೆ ಪುಡಿ ಮಾಡಿ ಹಿಂಡಿ ಒಳಗೆ ಹಾಕಿದ್ರೆ ಅದು ಲೂಸ್ ಮೋಷನ್ ಇಲ್ಲತ್ತೆ. ಈಗ ಅದು ಯಾಕಾಗಿ ಅಂದ್ರೆ ಯಾಕೆ ಏನು ಅಂತೇಳಿ ನಮ್ಗೆ ಗೊತ್ತಿಲ್ಲ, ಬಟ್ ನಮಗೂ ಇನ್ನೊಬ್ರು ಹೇಳಿರೋದು ನಾವ್ ಇಲ್ಲಿ ಚೆಕ್ ಮಾಡಿ ಒಳ್ಳೇದಾಗಿದೆ, ನಾವು ಅದನ್ನ ಮಾಡ್ತಿದ್ವಿ. ಅಂದ್ರೆ ಇದು ನಿಮಗೆ ಸುಲಭದಲ್ಲಿ ನಿಮ್ಮಲ್ಲಿ ಪಶುವೈದ್ಯರೆಲ್ಲ ಪಶುವೈದ್ಯರು KMF ಕಡೆಯಿಂದ ಇದ್ದಾರೆ, ಫೋನ್ ಮಾಡಿದಾಗ ಬರ್ತಾರೆ. ಈಗ ಹಸುವಿನ ಗರ್ಭಧಾರಣೆ ಮತ್ತೆ ಈ ಕರು ನಿರ್ವಹಣೆ ನೀವು ಯಾವ ಕ್ರಮಗಳನ್ನು ಅನುಸರಿಸ್ತೀರಿ? ನಾನೀಗ ಒಂದು ಟೈಮಲ್ಲಿ 3 ದನಗಳಿಗ ಹೀಟಿಗೆ ಇಂಜೆಕ್ಷನ್ ಕೊಟ್ಟರೆ, ಮತ್ತೊಂದು ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಇನ್ನೊಂದು 3 ತಿಂಗಳು ಬಿಟ್ಟು ಇನ್ನೊಂದು 3 ದನಗಳಿಗೆ ಇದು ಮಾಡ್ತೀನಿ. ಯಾಕಂದ್ರೆ ಒಂದೇ ಸಲ ನೀವು ಇಂಜೆಕ್ಷನ್ ಮಾಡಿದಾಗ ಎಲ್ಲಾ ದನಗಳು ಒಂದೇ ಸಲ ಕರು ಹೋಗ್ತವೆ, ಒಂದೇ ಸಲ ಹಾಲಿನ ಇಳುವರಿ ಅಲ್ಲಿ ಸ್ಟಾಪ್, ಮತ್ತೆ ನಿಮ್ಗೆ ಅಲ್ಲಿ ಏನೂ ಇಲ್ಲ, ಮಿನಿ ಡೈರಿ ಆಗಲಿ ಫಾರ್ಮ್ ಆಗಲಿ ಲಾಸ್. ಅದೇ ಬಿಟ್ಟು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ, ಈಗ 3 ಸ್ಟೆಪ್ ಮಾಡಿದ್ರೆ, ಈಗ 1 ದನ ಕರಿತಾ ಇದ್ವಿ, ಮಧ್ಯೆ ಇದೊಂದು ಆಗ್ತದೆ, ಅವಾಗ ಇದನ್ನ ಡ್ರೈ ಮಾಡ್ಕೊಂಡು ಬರ್ಬೋದು. ಲಾಸ್ಟ್ ಇದ್ದು ಈ 3ನೇ ಸ್ಟ್ರಿಪ್ದು ಹಾಕುವಾಗ ಫಸ್ಟ್ ಟ್ರಿಪ್ದು ಫುಲ್ ಡ್ರೈ ಆಗಿರುತ್ತೆ, ಅದನ್ನ ಡ್ರೈ ಮಾಡ್ತಾ ಮಿಡ್ಲ್ ಟೈಮ್ ಬರುವಾಗ ಇದು ಕರು ಹಾಕೋಕೆ ರೆಡಿ ಆಗುತ್ತೆ. ಈ ತರ ಮಾಡಿದಾಗ ನಿಮ್ ಡೈರಿಯಲ್ಲಿ ಲಾಸ್ ಆಗಲ್ಲ, ಮೇಂಟೈನ್ ಆಗ್ತಾ ಹೋಗುತ್ತೆ. ಈಗ ಇನ್ಸಾಮಿನೇಷನ್ ಮಾಡ್ಬೇಕಿದ್ರೆ ನಿಮ್ಮಲ್ಲಿ ಎತ್ತುಗಳನ್ನು ಇಟ್ಕೊಂಡಿದ್ದೀರಾ? ಅಲ್ಲ, ಇಲ್ಲ, ನಾವು KMF ಇದೆಯಲ್ಲ ಇಂಜೆಕ್ಷನ್, ಅವ್ರು ಬಂದು ಕೊಡ್ತಾರೆ. ಅದರಲ್ಲೂ ಈಗ ಹೆಣ್ ಕರುಗಳನ್ನ ಇದ್ ಮಾಡೋ ಸೆಮೆನ್ ಎಕ್ಸ್ಟ್ರಾ ಬಂದಿದೆ, ಈಗ ನಾವೀಗ ಅದನ್ನೇ. ನೀವು ಅಂದ್ರೆ ಸೆಮೆನ್ ಇಂಟ್ರೊಡ್ಯೂಸ್ ಮಾಡುವಾಗ ಹೆಣ್ಣು ಕರುವಾಗಿ ಹೆಣ್ಣು ಕರುನೇ ತೆಗಿತೀವಿ. ಈಗ ನಾರ್ಮಲ್ ಆಗೂ ಕೊಡ್ತಾರೆ ಕೆಲವರು, ನಾರ್ಮಲ್ KMF ಕಡೆಯಿಂದ ಕೆಲವರು ನಾರ್ಮಲ್ ಕೊಡ್ತಾರೆ, ಹೆಚ್ಚಿನವ್ರು ನಾರ್ಮಲ್ ಕೊಡೋದು. ಕೆಲವು ಜನ ಸೆಕ್ಸಿಡ್ ಸೆಮೆನ್ ಅಂತಾನೆ ಕೊಡ್ತಾರೆ. ಸೆಕ್ಸಿಡ್ ಸೆಮೆನ್ ಕೊಟ್ರೆ ನಿಮ್ಗೆ ಬರೋದು ಹೆಣ್ ಕರುನೆ, ನಿಮ್ಗೆ ಅದನ್ನ 1-1.5 ವರ್ಷ ಸಾಕಿ ಹೀಟಿಗೆ ಬಂದ ನಂತರ ಮತ್ತೆ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಸೇಲ್ ಮಾಡಿದ್ರು ನಿಮ್ಗೆ ಪ್ರಾಫಿಟೆ, ಆ ದನಗಳನ್ನ ಇಟ್ಕೊಂಡ್ರು ನಿಮ್ಗೆ ಪ್ರಾಫಿಟೆ. ಆತರ ಸೆಕ್ಸಿಡ್ ಸೆಮೆನ್ ಅಂತೇಳಿ ಈಗ ಬಂದಿದೆ, ಈಗ ಅದನ್ನೇ ಹೆಚ್ಚಾಗಿ ಇದು ಮಾಡ್ತೀವಿ. ಈಗ ಕರುಗಳ ನಿರ್ವಹಣೆ ಎಲ್ಲ ನೀವು ಯಾವ ರೀತಿ ಮಾಡುವಂಥದ್ದು, ಅಂದರೆ ಕರುಗಳಿಗೆ ಆದರೆ ನೀವು ಎಷ್ಟು ಆಹಾರ ಕೊಡಬೇಕು ಹುಟ್ಟಿದ ತಕ್ಷಣ? ಕರುಗಳಿಗೆ ನಾವು ಮೇಡಮ್, ನಾವು ದನ ಕರುಗಳನ್ನ ದನದ ಹತ್ರ ಹಾಲು ಕುಡಿಯೋಕೆ ಬಿಡೋದಿಲ್ಲ. ನಾವು ಒಂದಿನ ಅಷ್ಟೇ ಬಿಡ್ತೀವಿ, ಮರುದಿನದಿಂದ ಬೆಳಿಗ್ಗೆ ಒಂದೆರಡು ಲೀಟ್ರ್, ಸಾಯಂಕಾಲ ಒಂದೆರಡು ಲೀಟ್ರ್ ಹಾಲು ಕುಡಿಸಿ ಬಿಟ್ಟರೆ ನಾವು ಅದಕ್ಕೆ ದನದ ಹತ್ರ ತಗೊಂಡು ಹೋಗಲ್ಲ. ಅದು ಯಾಕಾಗಿ ಅಂದರೆ ದನಗಳು ಕರುಗಳನ್ನ ಬಿಟ್ಟಾಗ ನೀವು ಒಂದೆರಡು ದಿನ ಬಿಟ್ಟರೆ ದನ ಹಾಲನ್ನ ಎತ್ತಿಡ್ಕೊಳತ್ತೆ, ನಂತರ ಹಾಲು ಕರುಗಳಿಗೆ ಉಣಿಸೋಕೆ ಶುರು ಮಾಡುತ್ತೆ. ನಂತರ ಅದು ಈಗ ಅಕ್ಕಪಕ್ಕ ದನ ಇರುವಾಗ ಒಂದು ಕರು ಗುದ್ಕೊಳ್ಳೋದು, ದನ ಗುದ್ಕೊಳ್ಳೋದು ಇದೆಲ್ಲ ನಮ್ಗೆ ತಾಪತ್ರೆ ಬೇಡ ಅಂತೇಳಿ ನಾವು ಕರುಗಳನ್ನ ಬಿಡೋದಿಲ್ಲ. ನಾವು ಕರುಗಳನ್ನ ಅಲ್ಲೇ ಆ ಕಡೆ ಅಟ್ಟಿಯಲ್ಲಿ ಕಟ್ಟಿರ್ತೀವಿ, ಅದಕ್ಕೆ ದಿನ ಬೆಳಿಗ್ಗೆ ಎರಡು ಸಾಯಂಕಾಲ ಎರಡು ನಾಲ್ಕು ಲೀಟರ್ ಒಂದು 3 ತಿಂಗಳ ತರ ಹಾಲು ಕೊಡ್ತಾ ಇರ್ತೀವಿ, ಆ ನಂತರ ಹಾಲು ಸ್ಟಾಪ್. ಈಗ ಹವಾಮಾನ ವೈಪರೀತ್ಯ ಇರ್ತದಲ್ಲ, ಅಂದ್ರೆ ಜೋರು ಮಳೆ ಇರುತ್ತೆ, ಜೋರು ಬಿಸಿಲಿರುತ್ತೆ, ಅವಾಗೆಲ್ಲ ನೀವು ಹಸುಗಳ ನಿಯಂತ್ರಣ ಎಲ್ಲ ಯಾವ ರೀತಿ ಮಾಡುವಂತ? ಈಗ ನಮ್ಗೆ ಇಲ್ಲಿ ವೆದರ್ ಡಿಫರೆನ್ಸ್ ದನಗಳಿಗೆ ಅಷ್ಟಾಗಿ ಎಫೆಕ್ಟ್ ಕೊಟ್ಟಿಲ್ಲ ಇದುವರೆಗೆ. ಅಂದ್ರೆ ಸ್ವಲ್ಪ ಸೆಕೆಗಾಲದಲ್ಲಿ ಫ್ಯಾನ್ ಅಂತೂ 24x7 ಚಾಲು ಇರುತ್ತೆ, ಫ್ಯಾನ್ ಹಾಕೊಂಡಿರ್ತೀವಿ ನಾವು. ಮಧ್ಯಾಹ್ನ ಈಗ ದನನ ಹಟ್ಟಿಗೆ ತಂದಾಗ ಫ್ಯಾನ್ ಚಾಲು ಮಾಡಿದ್ರೆ ಮರುದಿನ ಬೆಳಿಗ್ಗೆ ಹಟ್ಟಿಯಿಂದ ತಗೊಂಡು ಹೊರಗೆ ತಗೊಂಡು ಹೋಗೋ ತನಕ ಫ್ಯಾನ್ ಚಾಲೇ ಇರುತ್ತೆ. ಹಾಗಾಗಿ ಇದಾಗ ಆದ್ರೆ ಔಟ್ ಸೈಡ್ ಇಂದ ದನ ತಂದ್ರೆ ಸ್ವಲ್ಪ ಇಲ್ಲಿ ಬಂದ ಕೂಡಲೇ ಜ್ವರ ಇದೆಲ್ಲ ಶುರು ಆಗ್ಬಿಡುತ್ತೆ. ಹವಾಮಾನ ವೈಪರ್ ಅಂದ್ರೆ ಅಲ್ಲಿಗೂ ನಮಗೂ ಡಿಫರೆನ್ಸ್ ಇರುತ್ತೆ, ಅದನ್ನ ತಗೊಂಡ್ಬಂದಾಗ ಒಂದ್ ಸ್ವಲ್ಪ ಸಮಸ್ಯೆಗಳು ಕಾಡುವಂತ ಸಂದರ್ಭ. ನಾರ್ಮಲ್ ಆಗಿ ಬರೋದು ಜ್ವರ ಕೆಮ್ಮು, ಇದೊಂದು ನಾರ್ಮಲ್ ಆಗಿ ಬಂತಾ ಇರುತ್ತೆ. ಹತೋಟಿ ಮಾಡುವ ಅದನ್ನ ಆರಾಮದಲ್ಲಿ ಮಾಡಬಹುದು. ನಿಮ್ಗೆ ಈಗ ಟ್ಯಾಬ್ಲೆಟ್ ಇದೆ, ಪ್ರಾಕ್ಸಿಲೇಟ್ ಟ್ಯಾಬ್ಲೆಟ್ ಇದೆ, ಜ್ವರ ಟ್ಯಾಬ್ಲೆಟ್ ಒಂದು ಹಾಕಿದ್ರೆ ಅದು ನಾರ್ಮಲ್ ಆಗಿ ಕಂಟ್ರೋಲ್ ಬರುತ್ತೆ. ಕೊಟ್ಟಿಗೆಯಲ್ಲಿ ಮ್ಯಾಟ್ ಬಳಕೆ ಎಲ್ಲ ಮಾಡ್ತಾರಲ್ಲ, ನೀವು ಕೂಡ ಅದೇ ರೀತಿ ಏನಾದ್ರು ಮಾಡ್ಕೊಂಡು? ಕೊಟ್ಟಿಗೆಯಲ್ಲಿ ನಾವು ಮ್ಯಾಟ್ ಮೇಡಮ್, 4x6 ಅಂತೇಳಿ ಮ್ಯಾಟ್ ಬರೋದು, 4 ಅಗಲ 6 ಫೀಟ್ ಉದ್ದ, ಒಂದ್ ದನದ ಲೆಂತ್ ಗೆ ಬರೋದಷ್ಟು. ಅದನ್ನ ನಾವು ಮ್ಯಾಟ್ ಹಾಕೊಂತೀವಿ, ಒಂದ್ ದನಕ್ಕೆ ಒಂದೊಂದ್ ಮ್ಯಾಟ್ ತರ ಲೈನ್ಗೆ, ಅದು ಕ್ಲಿಪ್ಪಿಂಗ್ ಸಿಸ್ಟಮ್ ಇದೆ, ಫುಲ್ ಉದ್ದಕ್ಕೆ ಮ್ಯಾಟ್ ಹಾಕ್ಸ್ತೀವಿ. ನೀವು ಅದನ್ನ ಶುಚಿತ್ವ ಎಲ್ಲ ಕಾಪಾಡಿಕೊಳ್ಳುವಾಗ? ಶುಚಿತ್ವ ಅಂದ್ರೆ ನಮ್ಮ 2 ದಿನಕ್ಕೊಂದ್ಸಲ ಮ್ಯಾಟ್ ತೆಗೆದು ಮ್ಯಾಟ್ ಅಡಿಗಡಿಯಿಂದ ಎಲ್ಲ ತೊಳಿತೀವಿ. ನಾರ್ಮಲ್ ಆಗಿ ದಿನ ನಾವು ಮ್ಯಾಟ್ ಮೇಲೆ ತೊಳೆಯೋದು, 2 ದಿನಕ್ಕೊಂದ್ಸಲ ಮ್ಯಾಟ್ ಎಲ್ಲ ತೆಗೆದು ಸೈಡ್ ಹಾಕಿ ಮ್ಯಾಟ್ ಅಡಿನೂ ತೊಳ್ಕೊಂತೀವಿ. ಯಾಕಂದ್ರೆ ಈ ಪುಂಡಿ ಇದ್ದು ಕಸ ಹುಲ್ಲಿದ್ದು ಎಲ್ಲ ಒಳಗೋಗಿರುತ್ತೆ, ಸಗಣಿದ್ದೆಲ್ಲ ಒಳಗಿರುತ್ತೆ, ನಂತರ ಹುಳಗಳೆಲ್ಲ ಇದಾಗುತ್ತೆ. ಅದಕ್ಕೋಸ್ಕರ 2 ದಿನಕ್ಕೊಂದ್ಸಲ ಈಗ ನಾನು ಮ್ಯಾಟ್ ತೆಗೆದು ತೊಳಿತಾ ಇರ್ತೀನಿ. ಸಗಣಿ ಅಂದ್ರೆ ಮೇಡಮ್, ನಾವು ಗೊಬ್ಬರ ಗುಂಡಿ ಮಾಡಿ ಈ ಸಗಣಿ ಗುಂಡಿಗೆ ಹಾಕ್ತಿವಿ ನಾವು. ಈಗ ಯಾಕಂದ್ರೆ ಈಗ ಮೊದ್ಲಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ದನಗೆ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಕಟ್ತಿದ್ರು. ಅವಾಗ ಏನಾಗ್ತಿತ್ತು, ಈ ನಾರ್ಮಲ್ ನಮ್ಮ ಹಳ್ಳಿ ದನಗಳಿಗೆ ಅದು ನಡೆದೋಗೋದು. ಈ ಎಚ್ಚಪ್ಪು ಇದಕ್ಕೆಲ್ಲ ಈ ನೀವು ಸೊಪ್ಪು ಅಂಬಿ ಮೇಲೆ ಗೊಬ್ಬರದ ಮೇಲೆ ಕಟ್ಟಿದ್ರೆ ಕೆಚ್ಚಲು ಬೋ ಬಂದ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಕೆಚ್ಚಲು ಬೋ ಬಂದ್ಬಿಡುತ್ತೆ, ಮತ್ತೆ ಮೈನು ಫುಲ್ಲು ಗಲೇಜಾಗಿರುತ್ತೆ. ಅದಕ್ಕೋಸ್ಕರ ನಾವು ಮ್ಯಾಟ್ ಹಾಕಿ ಅಂಬಿನ ತೆಗೆದು ಗುಂಡಿಗೆ ಹಾಕಿ ಗುಂಡಿಲಿ ಗೊಬ್ಬರ ಮಾಡಿ ಇದು ಮಾಡೋ ತರ ಮಾಡ್ತೀವಿ. ಸ್ಲರಿ ಏನಾದರೂ ಮಾಡುವ ಪ್ರಯತ್ನ ಮಾಡಿಲ್ಲ? ಸ್ಲರಿ ನಾನು ಇದುವರೆಗೆ ಮಾಡಿಲ್ಲ, ಬಟ್ ಇವಾಗ ಇನ್ನು ಮಾಡಬೇಕು ಅಂತಿದೆ. ಈಗ ಸದ್ಯ ನಾನು ಗೊಬ್ಬರ ಗುಂಡಿಯಿಂದ ಅಂಬಿನ ಗೊಬ್ಬರ ಗುಂಡಿ ಹಾಕಿ ಗೊಬ್ಬರ ಅಲ್ಲಿಂದ ಗೊಬ್ಬರ ಮಾಡಿ ಇದು ಮಾಡ್ತಿದ್ವಿ. ಸೊಪ್ಪೆಲ್ಲ ಅದಕ್ಕೆ ಹಾಕಿ, ಸೊಪ್ಪು ಗುಂಡಿಗೆ ಹಾಕೋದು, ಗುಂಡಿಗೆ ಸೊಪ್ಪು ಹಾಕಿ ಅದ್ರ ಮೇಲೆ ನೀವು ಅಂಬಿ ಬಿಸಾಡಿದ್ರೆ ನಿಮ್ಗೆ ಆರಾಮದಲ್ಲಿ ಗೊಬ್ಬರ ಆಗುತ್ತೆ. ಗೊಬ್ಬರಕ್ಕಂತೂ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನಿಮ್ಮ ತೋಟಕ್ಕೆ ಸಾಕಾಗುತ್ತೆ? ನಮ್ಮ ತೋಟಕ್ಕೂ ಇದೆ, ಔಟ್ ಸೈಡ್ ಕೊಡ್ತೀವಿ ನಾವು, ಮಾರಾಟ ಬೇಕಾದಾಗ ತಗೊಳ್ತಾರೆ. ಈಗ ನೀವು ಹಾಲು ಕರೆಯುವ ವಿಧಾನ ಎಲ್ಲ ಹೇಗೆ, ಅಂದ್ರೆ ಯಂತ್ರಗಳ ಬಳಕೆ ಎಲ್ಲ? ಯಂತ್ರ ಮಿಷಿನರಿ ಯಾವ ತರ ಮಾಡುವಂತದ್ದು? ಅಂದ್ರೆ ನಮ್ಮಲ್ಲಿ ಈಗ ಜನ ಇಟ್ಟಿಲ್ಲ, ನಾವು ಜನ ಇಡೋದಿಲ್ಲ, ನಾನು ನನ್ನ ಮಿಸಸ್ ಇಬ್ಬರೇ ಇದು ಮಾಡೋದು. ಹಂಗಾಗಿ ಬೆಳಿಗ್ಗೆ ಹಾಲು ನಾವು ಕರಿತೀವಿ, ಹಾಲನ್ನ ನಾವು ಮಿಷಿನ್ ಅಲ್ಲಿ ಕರೆಯೋದು. ಒಂದು ಮಿಷಿನ್ ಇದೆ, ಒಂದು ಮಿಷಿನ್ ಇದೆ, ಒಂದು ಮಿಷಿನ್ ಅಲ್ಲಿ ಆರಾಮದಲ್ಲಿ ಒಂದು 5 ನಿಮಿಷ ಒಂದು ದನದ ಹಾಲು ಕರೆಯೋಕೆ, 5 ನಿಮಿಷ ಬಿಟ್ಟು ಒಂದು ಹಿಂಗೆ ಹಾಲು ಕರಿತಾ ಇರ್ತೀವಿ. ಇದು ನಿಮಗೆ ಈ ಯಂತ್ರಗಳ ಇದೆಲ್ಲ ಸೌಲಭ್ಯ ಎಲ್ಲ ಇದರಿಂದ? ಇದು ನಮ್ಗೆ ಅದು ಡೈರಿಯಿಂದ ಸಬ್ಸಿಡಿ ಸಿಗುತ್ತೆ ಡೈರಿಯಿಂದ. ಈಗ ಒಂದು 35,000 ಮಿಷಿನ್ ತಗೊಂಡ್ರೆ ನೀವು, 30,000 ಮೇಲೆ ಮಿಷಿನ್ ತಗೊಂಡ್ರೆ ನಿಮ್ಗೊಂದು 14,000 ತನಕ ಸಬ್ಸಿಡಿ ಬರುತ್ತೆ KMF ಕಡೆಯಿಂದ. ಚಾಫ್ ಕಟ್ರಿಗಾಗ್ಲಿ ಹಾಲು ಕರೆಯೋ ಮಿಷಿನಿಗೆ ಎಲ್ಲದಕ್ಕೂ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ನಿಮ್ಮಲ್ಲಿ ಈಗ ಸರಾಸರಿ ಹಾಲಿನ ಇಳುವರಿ ಎಷ್ಟು? ನಂದೀಗ ಸರಾಸರಿ ನಾನು ಡೈಲಿಗೆ ಒಂದು 80 ಲೀಟರ್ ಹಾಲು ಹಾಕ್ತಾ ಇದ್ದೀನಿ ದಿನಕ್ಕೆ. ಪರ್ ಡೇ 80 ಲೀಟರ್ಸ್ ಡೈರಿಗೆ ಹಾಕ್ತಾ ಇದ್ದೀನಿ. ಬೆಲೆ ಎಲ್ಲ ಯಾವ ರೀತಿ? ಬೆಲೆ ಅಂದ್ರೆ ನಿಮ್ಗೆ ಫ್ಯಾಟ್ ಮೇಲೆ ಡಿಫ್ರೆನ್ಸ್ ಮೇಡಮ್, ಫ್ಯಾಟ್ ಡಿಗ್ರಿ ಮೇಲೆ ಡಿಫ್ರೆಂಟ್ ಇದೆ. ಫ್ಯಾಟ್ ನಿಮ್ಗೆ 3.6-3.9 ಬಂದ್ರೆ 39 ರೂಪಾಯಿ ಚಿಲ್ಲರೆ ಬರುತ್ತೆ, ಅದೇ 4 ಮೇಲೆ ಹೋದ್ರೆ 40-41 ರೂಪಾಯಿ ತನಕ ಬರುತ್ತೆ. ಈಗ ಅದು ನಿಮ್ಮ ದನ ಫ್ಯಾಟ್ ಮೇಲೆ ಡಿಫ್ರೆನ್ಸ್, ಹಾಲಿನ ಫ್ಯಾಟ್ ಮೇಲೆ ಡಿಫ್ರೆನ್ಸ್. ನೀವೀಗ ಫ್ಯಾಟ್ ಎಲ್ಲ ಹೆಚ್ಚು ಮಾಡ್ಬೇಕು ಅಂತಾದ್ರೆ ಆಹಾರದಲ್ಲಿ ಏನಾದ್ರು ವ್ಯತ್ಯಾಸಗಳನ್ನು ಮಾಡುವಂತದ್ದು? ಸಮೃದ್ಧಿ ಅಂತ ಪೌಡರ್ ಬರುತ್ತೆ ಡೈರಿಯಲ್ಲಿ, ಇದು ವಿಟಮಿನ್ ಪೌಡರ್ ಅಂತ ಹೇಳ್ತೇವೆ, ನಾವೀಗ ಅದನ್ನ ಯೂಸ್ ಮಾಡ್ತೀವಿ. ಮತ್ತೆ ಈಗ ಡೈರಿ ಫೀಡ್ ಅನ್ನ ಯೂಸ್ ಮಾಡ್ತಿದೀವಿ ನಾವು. ಡೈರಿ ಫೀಡ್ ಅಂದ್ರೆ ನಂದಿನಿ ಫೀಡ್ ಡೈರಿ ಇದು. ಮೊದಲು ಯಾವ್ದು ಔಟ್ ಸೈಡ್ ಇದೆಲ್ಲ ಲಕ್ಷ್ಮಿ ಬೇರೆ ಎಲ್ಲ ಯೂಸ್ ಮಾಡ್ತಿದ್ವಿ, ಈಗ ನಂದಿನಿ ಫೀಡ್ ಯೂಸ್ ಮಾಡಿದ ನಂತರ ನಮ್ಗೆ ಫ್ಯಾಟ್ ಸ್ವಲ್ಪ ಏನೋ ಪರವಾಗಿಲ್ಲ. ಈಗ ನಿಮ್ಮ ಹತ್ರ 10 ಹಸುಗಳಿವೆ ಅಂತ ಹೇಳಿದ್ರಲ್ಲ, ಎಲ್ಲ ಕರೆಯುವಂತ ಅದ್ರಲ್ಲಿ ನನ್ನ ಹಾಲು ಕರೆಯುವಂತ ದನಗಳೇ, ಆದ್ರೆ ಈಗ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಈಗ ಒಂದ್ ನಾಲ್ಕು ದನಕ್ಕೆ ಹೀಟ್ ಅಲ್ಲಿ ಇದ್ರೆ ಇನ್ನೊಂದ್ ಮೂರು ಮತ್ತೊಂದ್ ಎರಡು ಹಿಂಗಿಡ್ತೀವಿ. ಒಂದೇ ಸಲ ನಾವ್ ಎಲ್ಲದಕ್ಕೂ ಇಂಜೆಕ್ಷನ್ ಕೊಟ್ರೆ ಹಾಲಿನ ಇಳುವರಿ ಇರೋದಿಲ್ಲ. ಒಂದ್ ಟೈಮಲ್ಲಿ ಆಗಿರುತ್ತೆ. ದಿನಕ್ಕೆ ಎಷ್ಟು ದನದ ಹಾಲನ್ನ ಈಗ ಹಾಕ್ತೀರಿ? ಈಗ ಒಂದು ನಾಲ್ಕು ದನದ ಹಾಲನ್ನ ನಾನು ಕರಿತಾ ಇದ್ದೀನಿ ಈಗ ಪ್ರೆಸೆಂಟ್. ಈ ತಿಂಗಳಲ್ಲಿ ಇನ್ನೊಂದ್ ಎರಡು ಕರು ಆಗ್ತದೆ. ಒಂದು ದನ ಎಷ್ಟು ಹಾಲು ಕೊಡುವ ಸಾಮರ್ಥ್ಯ ಅಂದ್ರೆ ನೀವು ಸರಿ ಅಂದ್ರೆ ನನ್ನ ಹತ್ರ ಈಗ ಒಂದ್ ದನ ನಂದು ಕಾಂಪಿಟೇಷನ್ ದನನೂ ಇದೆ. ಲಾಸ್ಟ್ ಟೈಮ್ ತಾಲೂಕು ಮಟ್ಟದ ಕಾಂಪಿಟೇಷನ್ ಅಲ್ಲಿ ನಮ್ಮ ಡೈರಿಯಿಂದ ನಾನು ಅದನ್ನ ಕಾಂಪಿಟೇಷನ್ ಇಟ್ಟಿದ್ದೆ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಲೀಟರ್ ಹಾಲು ಕರಿಯುತ್ತೆ ಅಂತೇಳಿ. ಆ ಟೈಮಲ್ಲಿ ನಂದು 26 liters ಹಾಲು ಕರೆದಿದೆ. ಹೋದ ಸಲ 2024-25 ಸಾಲಿನಲ್ಲಿ ತಾಲೂಕು ಮಟ್ಟದ ಕಾಂಪಿಟೇಷನ್ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂತು ನಂಗೆ. 26 liters 400 ಹಾಲು ಕರೆದಿದೆ ಒಂದು ದಿನಕ್ಕೆ. ಅಂದ್ರೆ ಅದು ಪ್ರಶಸ್ತಿ ಎಲ್ಲ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು 1/2 gram ಗೋಲ್ಡ್ ಆತರ ಎಲ್ಲ ಸಿಗುತ್ತೆ. ಅಂದ್ರೆ ಹೈನುಗಾರರಿಗೆ ಪ್ರೋತ್ಸಾಹಕ್ಕೋಸ್ಕರ ಅವರು ಈ ರೀತಿ ಮಾಡಿದ್ರೆ KMF ಕಡೆಯಿಂದ. KMF ಕಡೆಯಿಂದ ಈಗ ಹೈನುಗಾರಿಕೆ ಪ್ರಥಮವಾಗಿ ಪ್ರಾರಂಭ ಮಾಡ್ಬೇಕು ಅಂತ ಇರುವವರು ಅವರಿಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಈಗ ಹೈನುಗಾರಿಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರೆ ಮನೆಯವರು ಹೇಳ್ತಾರೆ, ನೇಬರ್ ಹೇಳ್ತಾರೆ, ನೀ ಸ್ಟಾರ್ಟ್ ಮಾಡ್ಬೇಡ ಅದ್ರಲ್ಲಿ ಏನ್ ಮಣ್ಣು ಸಿಗತ್ತೆ ನಿನ್ಗೆ ಅಂತೇಳಿ. ಹಂಗೆ ಹೇಳೋರು ತುಂಬಾ ಜನ ಇರ್ತಾರೆ, ನನಗೂ ಹೇಳಿದ್ದಾರೆ. ಆದ್ರೆ ನಿಮ್ಗೆ ಹೈನುಗಾರಿಕೆ ಶುರು ಮಾಡುವಾಗ ಲಾಭ ಇಲ್ಲ ಅಂತ ಅನ್ಸ್ಬೋದು. ಆದ್ರೆ ಯಾರ ಕಡೆನೂ ಕೆಲ್ಸಕ್ಕೆ ಹೋಗಿ ಅವನ ಕಡೆಯಿಂದ ಮಾತು ಕೇಳೋದು ಇವನ್ ಕಡೆಯಿಂದ ಮಾತು ಕೇಳುವಂತ ಪ್ರಸಂಗ ಇಲ್ಲ. ಕಡೆಗೆ ನಿಮ್ ದನನ ಕರೆಕ್ಟ್ ಆಗಿ ತಗೊಂಬಂದು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಹೈನುಗಾರಿಕೆಯಲ್ಲಿ ಯಾವುದೇ ತರ ಲಾಸ್ ಇಲ್ಲ. ಯಾಕಂದ್ರೆ ಹೈನುಗಾರಿಕೆಯಲ್ಲಿ ಯಾವುದು ಲಾಸ್ ಇಲ್ಲ ನೋಡಿ. ಗೊಬ್ಬರ ತಗೊಂಡ್ರೆ ಗೊಬ್ಬರಕ್ಕೂ ರೇಟ್ ಇದೆ, ದನಗದ ಹಾಲಿಗೂ ರೇಟ್ ಇದೆ. ಮತ್ತೆ ಯಾರ ಹತ್ರ ಹೋಗಿ ಕೆಲಸ ಮಾಡ್ಕೊಂಡು ನೀನ್ ಬಯಸ್ಕೊಳ ಅಂತ ಪ್ರಸಂಗ ಇಲ್ಲ. ನಾವು ದುಡ್ದು ನಾವು ತಿಂತೀವಿ, ಸ್ವಾವಲಂಬಿಯಾಗಿ ಆರಾಮದಲ್ಲಿ ಮಾಡ್ಕೊಂಡು ಹೋಗ್ಬೋದು. ದನನ ತಗೊಂಬರುವಾಗ ಕರೆಕ್ಟ್ ಆಗಿ ನೋಡ್ಕೊಂಡು ತಗೊಂಬನಿ. ಈಗ ದನನ ಅಷ್ಟು ಕೊಡುತ್ತೆ ಇಷ್ಟು ಕೊಡುತ್ತೆ ಅಂತೇಳಿ ಬೇಜಾನ್ ಜನ ಹೇಳ್ತಾರೆ. ಅದನ್ನೆಲ್ಲ ನಂಬ್ಕೊಂಡು ನೀವು ಲಾಂಗ್ ಹೋಗಿ ಮಂಗಾಗೋಬಂದು ಮೂರ್ಖರಾಗೋಬಂದು ಇಲ್ಲೇ ಹತ್ರದಲ್ಲೇ ನೋಡ್ಕೊಂಡು ಒಂದ್ ದನ ತಗೊಳ್ಳೋದು ಬೆಸ್ಟ್. ಆದ್ರೆ ಹೈನುಗಾರಿಕೆಯಲ್ಲಿ ಯಾವ್ದೇ ಲಾಸ್ ಇಲ್ಲ, ಮಾಡೋರು ಆರಾಮದಲ್ಲಿ ಮಾಡ್ಬೋದು. ಒಂದು ದನ ಕಟ್ಟಿದ್ರೆ ಏನು ಯೂಸ್ ಇಲ್ಲ ಮೇಡಮ್. ಒಂದ್ ಎರಡು ಮೂರು ದನ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ವರ್ಕೌಟ್ ಆಗತ್ತೆ. ಒಂದು ದನ ತಂದ್ರೆ ನೀವು ಒಂದ್ 10-15 liters ಹಾಲು ಕೊಟ್ಟರು ನಿಮಗೆ ಪುಂಡಿಗೆ ಸರಿ ಆಗುತ್ತೆ. ಈಗ 1,240-70 rupees ಪುಂಡಿಗೆ ಇದೆ ಒಂದ್ ಚೀಲಕ್ಕೆ. ನಿಮ್ಗೆ ಅದು ಪುಂಡಿಗೆ ಹೋದ್ರೆ ನಿಮ್ಗೆ ಸಂಬಳ ಇಲ್ಲ, ನಂಗೆ ಲಾಸ್ ಅಂತ. ಅದೇ ಒಂದ್ 3-4 ದನ ಕಟ್ಟಿದ್ರೆ ಒಂದ್ ಟೈಮ್ ಇದ್ದು ನಿಮ್ಗೆ ದಿನದ ಒಂದ್ ಟೈಮ್ ಇದ್ದು ಹಾಲಿಗೆ ಹೋದ್ರು ಪುಂಡಿಗೆ ಹೋದ್ರು ಮಿಕ್ಕಿದ್ದು ಉಳಿತಾಯ ಆಗತ್ತೆ. ಮತ್ತೆ ನಿಮ್ KMF ಕಡೆಯಿಂದ ಲೋನು ಸಿಗತ್ತೆ ಡೈರಿಯಿಂದ. ಈಗ ನಾವು SDC ಬ್ಯಾಂಕಿಗೆ ಹಾಲಿನ ದುಡ್ಡೆಲ್ಲ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಒಂದ್ ದನಕ್ಕೆ 20,000 ತನಕ ಲೋನ್ ಕೊಡ್ತಾರೆ ಅದು ವರ್ಷಕ್ಕೆ. ಅದ್ರಲ್ಲಿ ನಿಮ್ಗೆ ಬಡ್ಡಿ ಇಲ್ಲ. ವರ್ಷಕ್ಕೆ ಏನು 1 lakh ತಗೊಂಡ್ರೆ 1 lakh ಕಟ್ಟಕ್ಕೆ ಒಂದ್ ವರ್ಷದ ಬಿಟ್ಟು, ಅದಕ್ಕೇನು ಇಂಟ್ರೆಸ್ಟ್ ಏನಿಲ್ಲ. ಈ ತರ ಇದೆ. ಹಂಗಾಗಿ ಡೈರಿ ಮಾಡೋರಿಗೆ ದನ ಸಾಕೋರಿಗೆ ಒಳ್ಳೆ ಇದು. ಒಬ್ಬ ಅವನಾಗ ನಿಂತು ಕೆಲಸ ಮಾಡ್ಬೇಕು. ನಾನು ಜನ ಇಟ್ಟು ಕೆಲಸ ಮಾಡ್ತೀನಿ, ಆರಾಮದಲ್ಲಿ ಹೊರಗೆ ಸುತ್ತಾಡ್ತೀನಿ ಅಂದ್ರೆ ಮಾಡ್ಬಿಟ್ಟು ಏನು ಯೂಸ್ ಇಲ್ಲ. ಪರಿಶ್ರಮ ಮುಖ್ಯ. ನಾನ್ ಮಾಡ್ತೀನಾ, ನಾನ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ರೆ ಮಾತ್ರ ಇಳಿಬೇಕು ಹೈನುಗಾರಿಕೆಗೆ. ನಾನ್ ಜನ ಇಟ್ಟು ಮಾಡ್ತೀನಿ, ನಾನು ಹೊರಗಡೆ ಇವತ್ತು ಮ್ಯಾಚ್ ಇದೆ, ಇವತ್ತು ಫಂಕ್ಷನ್ ಇದೆ ಅಂತೇಳಿ ಹೋದ್ರೆ ಅದು ಅಲ್ಲೇ ಕೈ ಸುಟ್ಕೊಳ್ಳೋದಂತ ಪಕ್ಕ. ಈಗ ನಮ್ಮ ಕೇಳುಗರಿಗೆ ಏನಾದರೂ ಮಾಹಿತಿ ಬೇಕು ಅಂತಾದ್ರೆ ನಿಮ್ಮನ್ನು ಸಂಪರ್ಕಿಸಬಹುದಾ? ನಿಮ್ಮ ಧಾರಾಳವಾಗಿ ಮೇಡಮ್ ಫೋನ್ ನಂಬರ್ ಅನ್ನು ಕೊಡ್ಬೋದು. ನಿಮ್ಮ ಫೋನ್ ನಂಬರ್ ಹೇಳಿ. 9888-699-47. ಇನ್ನೊಮ್ಮೆ 9888-699-47. ರೈತರು ಸ್ವಾವಲಂಬಿಯಾಗಿ ಮತ್ತು ಪರಿಶ್ರಮದಿಂದ ಕಾರ್ಯನಿರ್ವಹಿಸಿದಾಗ ಹೈನುಗಾರಿಕೆಯನ್ನು ಯಶಸ್ವಿಯಾಗಿ ಮುಂದುವರಿಸಬಹುದೆಂದು ಯುವ ಹೈನುಗಾರರಾದ ಮೂಡಬಿದ್ರೆಯ ದಿವಾಕರ್ ಜೆ ಶೆಟ್ಟಿಯವರು ತಮ್ಮ ಹೈನುಗಾರಿಕೆಯ ಅನುಭವವನ್ನು ನಮ್ಮ ಕೇಳುಗರಿಗಾಗಿ ಹಂಚಿಕೊಂಡಿದ್ದಾರೆ. ನಿಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಮ್ಯಾಮ್. ಇದುವರೆಗೆ ಮೂಡಬಿದ್ರೆಯ ದಿವಾಕರ ಜೆ ಶೆಟ್ಟಿಯವರ ಹೈನುಗಾರಿಕೆ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ.

ಕ್ವಿಂಟಲ್ಗೆ 5,000 ರಿಂದ 5,500 ರೂಪಾಯಿ, ಮೆಣಸು ಕ್ವಿಂಟಲ್ಗೆ 17,500 ರಿಂದ 20,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 13,500 ರಿಂದ 14,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 4,500 ರಿಂದ 6,000 ರೂಪಾಯಿ, ಕದಳಿ ಕ್ವಿಂಟಲ್ಗೆ 5,500 ರಿಂದ 7,000, ಗಾಳಿ ಕ್ವಿಂಟಲ್ಗೆ 6,000 ರಿಂದ 6,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಲ್ಗೆ 7,000 ರಿಂದ 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಕೇಳುಗರೆ, ಈಗ ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಪುರಂದರದಾಸರ ಕೀರ್ತನೆ, ಚಿಂತೆಯಾತಕೋ ಮನುಜ. ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ, ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ, ಕಂತು ಪೀತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವರಿಗೆ, ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ, ಕಾಲಕಾಲದಲ್ಲಿ ಬಿಡದೆ ವೇಳೆಯರಿತು ಕೂಗುವಂಥ, ಕಾಲಕಾಲದಲ್ಲಿ ಬಿಡದೆ ವೇಳೆಯರಿತು ಕೂಗುವಂಥ, ಕೋಳಿ ತನ್ನ ಮರಿಗೆ ಮೊಲೆಯ ಹಾಲ ಕೊಟ್ಟು ಸಲಹಿತೆ, ಕೋಳಿ ತನ್ನ ಮರಿಗೆ ಮೊಲೆಯ ಹಾಲ ಕೊಟ್ಟು ಸಲಹಿತೆ, ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ, ಕಂತು ಪೀತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವರಿಗೆ, ಚಿಂತೆ ಯಾತಕೋ ಮನುಜ ಭ್ರಾಂತಿಯಾತಕೋ. ಸಡಗರದಿ ನಾರಿ ಜನರು ಹಡೆಯುವಾಗ ಸೂಲಗಿತ್ತಿ, ಸಡಗರದಿ ನಾರಿ ಜನರು ಹಡೆಯುವಾಗ ಸೂಲಗಿತ್ತಿ, ಅಡವಿಯೊಳಗೆ ಹೆರುವ ಮೃಗವ ಹಿಡಿದು ರಕ್ಷಿಸುವರಾರು, ಅಡವಿಯೊಳಗೆ ಹೆರುವ ಮೃಗವ ಹಿಡಿದು ರಕ್ಷಿಸುವರಾರು, ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ, ಕಂತು ಪೀತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವರಿಗೆ, ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಪರದಲ್ಲಿ ಪದವಿಯುಂಟು ಇಹದಲ್ಲಿ ಇಷ್ಟವುಂಟು, ಆ ಪರದಲ್ಲಿ ಪದವಿಯುಂಟು ಇಹದಲ್ಲಿ ಪುರಂದರದಲ್ಲಿ ಪದವಿಯುಂಟು ಇಹದಲ್ಲಿ ಇಷ್ಟವುಂಟು ಪುರಂದರ ವಿಠಲನ ಸ್ಮರಣೆಯನ್ನು ಮರೆಯದ ಬಗೆ ಪುರಂದರ ವಿಠಲನ ಸ್ಮರಣೆಯನ್ನು ಮರೆಯದ ಬಗೆ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಕಂತು ಪೀತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವರಿಗೆ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಮನುಜ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ. ಕನಕದಾಸರ ಕೀರ್ತನೆ ಬಾರೋ ಕೃಷ್ಣಯ್ಯ. ಕೃಷ್ಣ ಕೃಷ್ಣ